ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಣೆ, ಮೈಸೂರಿನ ಮಾನವ ಸರಪಳಿಯಲ್ಲಿ ದಸರಾ ಆನೆಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಒಳ್ಳೆಯ ವಸ್ತುಗಳಿಗೆ ಸಮಯ ಬೇಕಾಗುತ್ತೆ, ಸೌಂದರ್ಯ ಅರಳೋದಕ್ಕೆ ಸಮಯ ಬೇಕಾಗುತ್ತೆ. ಬ್ಯೂಟಿಫುಲ್ ಡಿಸೈನ್ಸ್ ಟೇಕ್ ಟೈಮ್, ಆದರೆ KYC ಅಪ್ಡೇಟ್ ನಿಮಿಷಗಳಲ್ಲಿ. KYC ಅಪ್ಡೇಟ್ ಅನ್ನು ನೀವೀಗ ಮನೆಯಲ್ಲಿ ಕೂತು ಮಾಡಬಹುದು. ರಿಜಿಸ್ಟರ್ಡ್ ಇಮೇಲ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಆಧಾರ್ OTP ಬೇಸ್ಡ್ eKYC ಇಂದ ಅಥವಾ ವಿಡಿಯೋ KYC ಇಂದ. ಎಲ್ಲಿ ತನಕ ಅಂದ್ರೆ ಅಕೌಂಟ್ ಅನ್ನು ಮನೆಯಲ್ಲಿ ಕೂತೇ ತೆರೆಯಬಹುದು. RBI ಹೇಳುತ್ತೆ, ಇವರಿಂದಲೇ ಕೇಳಿ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಕೃಷಿ ಉತ್ಪಾದನೆಯಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಯ ಪ್ರಾಮುಖ್ಯತೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ MV ರವಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹಾಗಾದರೆ ಮೊದಲಿಗೆ ಕೇಳಿ, ಕೃಷಿ ಉತ್ಪಾದನೆಯಲ್ಲಿ ಮಣ್ಣಿನ ಫಲವತ್ತತೆ ಕುರಿತು ಮತ್ತು ಉತ್ಪಾದಕತೆಯ ಪ್ರಾಮುಖ್ಯತೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ MV ರವಿ ಅವರೊಡನೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ VG ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಅಂದರೆ ಏನು ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರೈತರೆಲ್ಲ ಹೇಳ್ತಿರ್ತಾರೆ, ಮಣ್ಣು ಭಾಳ ಫಲವತ್ತಾಗಿದೆ, ಮಣ್ಣು ಭಾಳ ಫಲವತ್ತಾಗಿದೆ ಅಂತಕ್ಕಂಥ ವಿಚಾರ. ಆದರೆ ಇನ್ನೊಂದು ಶಬ್ದ ಉತ್ಪಾದಕತೆ ಅಂತಕ್ಕಂಥದ್ದು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಏನಿದು ಮಣ್ಣಿನ ಉತ್ಪಾದಕತೆ ಮತ್ತು ಮಣ್ಣಿನ ಫಲವತ್ತತೆ ಅಂದರೆ ಏನು, ಇವೆರಡು ಮಣ್ಣಿಗೆ ಏನು ಒಂದು ವ್ಯತ್ಯಾಸಗಳಿರ್ತವೆ, ಫಲವತ್ತಾದ ಮಣ್ಣು ಉತ್ಪಾದಕತ ಮಣ್ಣು ಏನು ಒಂದು ವ್ಯತ್ಯಾಸಗಳಿರ್ತವೆ, ಫಲವತ್ತಾದ ಮಣ್ಣನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕಾಗತ್ತೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ MV ರವಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರವಿ ಅವರೇ. ನಮಸ್ಕಾರ ಸರ್. ಈಗ ರೈತರು ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ತಿರ್ತಾರೆ, ಹಂಗೆ ಅವರು ರೊಕ್ಕ ಕೊಟ್ಟು ಖರೀದಿ ಮಾಡೋದಿಲ್ಲ. ಹೌದು. ಇಲ್ರಿ ಭೂಮಿ ಬಾಳ ಚಲೋ ಅದ ಅಂತ ಹೇಳ್ತಿರ್ತಾರೆ. ಹೆಂಗದ ಭೂಮಿ ಅಂತ ಕೇಳಿದ ತಕ್ಷಣ, ಇಲ್ರಿ ಬಾಳ ಭೂಮಿ ಚಲೋ ಅದ, ಅಡ್ಡಿ ಇಲ್ಲ ಬಿಡ್ರಿ, ಪರವಾಗಿಲ್ಲ, ನೀವು ರೊಕ್ಕ ಕೊಟ್ಟದ್ದು ಚಲೋ ಆಯ್ತು, ಎಕರೆಗೆ 5 ಲಕ್ಷ ಆದ್ರೂ ಪರವಾಗಿಲ್ಲ, ಅದಕ್ಕೆ ಚಲೋ ಐತ್ರಿ ಭೂಮಿ ಅಂತಾರೆ. ಇದ್ರ ಅರ್ಥ ಏನು, ಗೂಢಾರ್ಥ ಏನ್ ಹೇಳ್ತಾರೆ ನಮಗೆ, ಇದು ಭೂಮಿ ಚೆನ್ನಾಗಿದೆ ಅಂತ ಹೇಳ್ತಾರೆ ರೈತರು? ಈಗ ಭೂಮಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತಂದ್ರೆ, ಮೊದಲೇದಾಗಿ ನಾವು ಭೂಮಿಯನ್ನ ನೋಡ್ತೇವೆ. ಭೂಮಿಯನ್ನ ನೋಡಿದಾಗ ಭೂಮಿ ಮೇಲೆ ಉದುರು ಉದುರು ಮಣ್ಣು ತರ ಇತ್ತಪ್ಪ ಅಂತಂತಂದ್ರೆ, ಬಹಳ ಫ್ರೈಯಬಲ್ ಮಣ್ಣು ಅಂತ ಕರಿತೀವಿ. ಅಂದ್ರೆ ಮಣ್ಣು ಮುಟ್ಟಿದಕ್ಕೆ ಉದುರು ಉದುರು ಇರಬೇಕು, ಅದರದಿದ್ದಾಗ ಯಾವುದೇ ಒಂದು ಸಮಸ್ಯೆಗಳನ್ನ ನಾವು ಕಾಣೋದಿಲ್ಲ. ಒಂದು ಎರಡನೇದೇನಾಗುತ್ತೆ, ಆ ಮಣ್ಣಿನ ಆಳವನ್ನ ನೋಡ್ತೀವಿ. ಮಣ್ಣಿನ ಆಳವನ್ನ ನೋಡಿದಾಗ, ಈಗ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳು 30 cm ಒಳಗಡೆ ಬೇರುಗಳನ್ನ ಬಿಡ್ತವೆ. ಆಳವನ್ನ ಜಾಸ್ತಿ ತಪ್ಪಂತಂದ್ರೆ ಖಂಡಿತವಾಗ್ಲೂ ಕೂಡ ಅದು ಫಲವತ್ತತೆ ಆಗಿದೆ ಅಂತಕ್ಕಂಥದ್ನ ಒಂದು ನಾವು ಜನರಲ್ ಆಗಿ ಅಬ್ಸರ್ವೇಷನ್ಸ್ ನ ಆಳವಾದ ಭೂಮಿ ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿ ಅಂತ ಕರಿತೀವಿ. ಇನ್ನೊಂದು ಏನಾಗುತ್ತೆ, ಈಗ ಆಳ ಇದ್ರೂ ಕೂಡ ಆ ಒಂದು ಮಣ್ಣನ್ನ ನಾವು ಪರೀಕ್ಷೆಯನ್ನ ಮಾಡಿ ನೋಡಿದಾಗ ಆ ಒಂದು ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಮಟ್ಟವನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡು ನೋಡಿದ್ದೇ ಆದರೆ ಆ ಒಂದು ಮಣ್ಣು ಕಡಿಮೆ ಫಲವತ್ತತೆ ಇದೆಯಾ, ಮಧ್ಯಮ ಫಲವತ್ತತೆ ಇದೆಯಾ, ಅಥವಾ ಹೆಚ್ಚು ಫಲವತ್ತತೆ ಇದೆಯಾ ಅಂತಕ್ಕಂಥದ್ದನ್ನ ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಮಣ್ಣು ಫಲವತ್ತಾಗಿದೆ ಅಂತಕ್ಕಂಥದ್ದನ್ನ ನಾವು ಕನ್ಫರ್ಮ್ ಮಾಡ್ತೀವಿ. ಎರಡನೇದು ಈಗ ಸಾಮಾನ್ಯವಾಗಿ ಮಣ್ಣನ್ನ ನಾವು ಆಳ ಅಂತ ಹೇಳ್ತೀವಿ. ಮಣ್ಣಿನ ಆಳವನ್ನ ನೋಡಿದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಏನಾದ್ರೂ ಗರ್ಜ್ ಕಂಡು ಬಂತು ಅಥವಾ ಅದರಲ್ಲಿ ಏನಾದ್ರೂ ಚೆಟ್ಟು ಅಂತ ಹೇಳ್ತೀರಿ, ಅದು ಆಗಿರ್ಬೋದು ಅಥವಾ ಸುಣ್ಣದ ಅಂಶ ಆಗಿರ್ಬೋದು ಅಥವಾ ಬಿಳಿ ಬಿಳಿ ಇರ್ತಕ್ಕಂಥದ್ದನ್ನ ನೋಡಿದ್ವಪ್ಪ ಅಂತಂತಂದ್ರೆ ಅದು ಫಲವತ್ತಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ಜನರಲ್ ಆಗಿ ಹೇಳ್ತೀವಿ. ಸಾಮಾನ್ಯವಾಗಿ ಕಪ್ಪು ಮಣ್ಣುಗಳು ಫಲವತ್ತಾದ ಮಣ್ಣುಗಳು, ಎರೆ ಮಣ್ಣುಗಳು ಅಂತ ಏನ್ ಕರಿತೀವಲ್ಲ ಅವೆಲ್ಲ ಫಲವತ್ತಾಗಿರ್ತಕ್ಕಂಥ ಮಣ್ಣುಗಳು. ಇದನ್ನ ನೋಡಿದಾಟಿಗೆ ಜನರಲ್ ಆಗಿ ಒಂದು ಈವನ್ ಸ್ಲೋಪ್ ಆಗಿರ್ಬೋದು ಅಥವಾ ಎರೋಷನ್ ಆಗಿರ್ಬೋದು, ಇಳಿಜಾರು ಮಟ್ಟ ಅಂತ ಏನ್ ಹೇಳ್ತೀವಲ್ಲ, ಇಂಥವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನೋಡಿಕೊಂಡು ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ವೆಜಿಟೇಷನ್ಸ್ ಸಸ್ಯಗಳನ್ನ ನೋಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಣ್ಣು ಫಲವತ್ತಾಗಿದೆ, ಬೆಳೆ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ನ ನಾವು ಜನರಲ್ ಅಬ್ಸರ್ವೇಷನ್ಸ್ ಅನ್ನ ಮಾಡಬಹುದು. ಬಟ್ ವೈಜ್ಞಾನಿಕವಾಗಿ ತಿಳ್ಕೊಬೇಕಪ್ಪ ಅಂತಂದ್ರೆ ಮಣ್ಣನ್ನ 30 ಸೆಂಟಿಮೀಟರ್ ಅಥವಾ 15 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ತೆಗೆದುಕೊಂಡು ಬಂದು ಭೌತಿಕ ಪರೀಕ್ಷೆ ಮತ್ತು ರಾಸಾಯನಿಕ ಪರೀಕ್ಷೆ ಮಾಡಬೇಕಾಗುತ್ತೆ, ಬಹಳ ಮುಖ್ಯ. ಅದಕ್ಕೆ ಹೇಳೋದು ಮಣ್ಣು ಚೆನ್ನಾಗೈತೆ ಅಂದ್ರೆ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪರೀಕ್ಷೆ ಬೇಕಾಗುತ್ತೆ. ಆ ಪರೀಕ್ಷೆಗಳನ್ನ ಮಾಡಿ ನೋಡಿದಾಗ ಅದು ವೈಜ್ಞಾನಿಕ ರೀತಿಯಲ್ಲಿ ಅದು ಕಡಿಮೆ ಹೆಚ್ಚು ಅಥವಾ ಮಧ್ಯಮ ಫಲವತ್ತತೆ ಇದೆ ಅಂತಕ್ಕಂಥದ್ದನ್ನ ನಾವು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯತೆಗಳಿವೆ. ಈಗ ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ಇಲ್ಲಿ ಒಂದು 3 ತರ ಮಣ್ಣನ್ನ ನೋಡ್ತೀವಿ ನಾವು. ಒಂದು ಆಳವಾದಂತಹ ಕಪ್ಪು ಭೂಮಿ ಇದೆ, ಇನ್ನೊಂದು ಮಧ್ಯಮ ಕಪ್ಪು ಭೂಮಿ ಇದೆ, ಇನ್ನೊಂದು ಕಡೆ ಏನಿದೆ ಈ ಕೆಂಪು ಭೂಮಿ ಅಂತ ಹೇಳ್ತೀವಿ ನಾವು. ಈ ಮೂರು ಒಂದು ಮಣ್ಣನ್ನ ತೆಗೆದುಕೊಂಡಾಗ ಇಲ್ಲಿ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನ ಯಾವ ರೀತಿ, ಉತ್ಪಾದಕತೆ ಅಂದ್ರೆ ನಮ್ಮ ರೈತರಿಗೆ ಸ್ವಲ್ಪ ಹೇಳ್ರು, ಉತ್ಪಾದಕತೆ ಅಂದ್ರೆ ಏನು? ಈ ಉತ್ಪಾದಕತೆ ಅಂತಂದ್ರೆ ಈಗ ಮಣ್ಣಿನ ಫಲವತ್ತತೆಗಿನ್ನ ಒಂದು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಒಂದು ಫಲವತ್ತತೆ ಅಂತಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಅಂತಂದ್ರೆ ಮಣ್ಣಿನ ಒಂದು ಸಾಮರ್ಥ್ಯ, ಪೋಷಕಾಂಶಗಳನ್ನ ಎಷ್ಟು ಮಟ್ಟಿಗೆ ಅದು ಒದಗಿಸುತ್ತೆ ಅಂತಕ್ಕಂಥದ್ದು, ಬೆಳೆಗಳಿಗೆ ಒದಗಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಫಲವತ್ತತೆ ಅಂತ ಕರಿತೀವಿ. ಉತ್ಪಾದಕತೆ ಅಂತ ಬಂದಾಗ ಅದು ಒಂದು ಸ್ವಲ್ಪ ಇಳುವರಿಗೆ ಸಂಬಂಧಪಟ್ಟಿರ್ತದೆ. ಈಗ ಪೋಷಕಾಂಶಗಳು ಜಾಸ್ತಿ ಇದ್ರೂ ಕೂಡ ಇಳುವರಿ ಸರಿಯಾಗಿ ಬರೋದಿಲ್ಲ, ಯಾಕಂದ್ರೆ ಮಣ್ಣಿನಲ್ಲಿ ಕೆಲವು ನ್ಯೂನತೆಗಳು ಇರ್ಬೋದು, ಉಳಿ ಇರ್ಬೋದು ಅಥವಾ ಸೌಳು ಇರ್ಬೋದು, ಈ ತರ ಇದ್ದಾಗ ಏನಾಗುತ್ತೆ, ಮಣ್ಣು ಫಲವತ್ತಾಗಿದ್ರೂ ಕೂಡ ಉತ್ಪಾದಕತೆಯಲ್ಲಿ ನಾವು ಒಂದು ಇಳುವರಿಯನ್ನ ಪಡೆದುಕೊಳ್ಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ಕಂಡು ಬರ್ತೀವಿ. ಸೊ ಇಂಥದ್ನ ನಾವು ಉತ್ಪಾದಕತೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ಲವಣ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ, ಲವಣಗಳು ಲಭ್ಯತೆ ಇದ್ರೂ ಕೂಡ ಗಿಡಗಳು ಅದನ್ನ ತೆಗೆದುಕೊಳ್ಳಲ್ಲ, ಯಾಕಂತಂದ್ರೆ ಅದರ ಒಂದು ಕಾನ್ಸಂಟ್ರೇಷನ್ ಏನಿರುತ್ತೆ, ನೀರಿನ ಮಣ್ಣಿನಲ್ಲಿ ಇರತಕ್ಕಂಥ ನೀರಿನಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಸಸ್ಯ ಅದನ್ನ ಈರ್ಕೊಳ್ಳೋ ಬದಲು ಸಸ್ಯದಲ್ಲಿರ್ತಕ್ಕಂಥ ಅಂಶಗಳು ವಾಪಸ್ ಹೊರಗಡೆ, ಅದನ್ನ ನಾವು ರಿವರ್ಸ್ ಪ್ಲಾಸ್ಮಾಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತ ಒಂದು ಸಂದರ್ಭ ಬಂದಾಗ ಏನಾಗುತ್ತೆ, ನೀರಿದ್ರೂ ಕೂಡ ಪೋಷಕಾಂಶಗಳು ಇದ್ರೂ ಕೂಡ ಭೂಮಿನಲ್ಲಿ ಸಸ್ಯಗಳು ಈರ್ಕೊಳಕ್ಕೆ ಸಾಧ್ಯತೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಸಸ್ಯಗಳು ಸಾಯ್ತವೆ, ಇಳುವರಿ ಸರಿಯಾಗಿ ಬರೋದಿಲ್ಲ. ಇದನ್ನ ನಾವು ಉತ್ಪಾದಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ನಾವು. ಅಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದಾಗ ಅದು ಒಳ್ಳೆಯ ಒಂದು ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ ನಾವು. ಎಲ್ಲಾ ಪೋಷಕಾಂಶ ಇದ್ದಾಗ ಲಭ್ಯತೆ ಇರಬೇಕು. ಈಗ ಉತ್ಪಾದಕತೆ ಅಂತಂದ್ರೆ ಅದು ಸಸ್ಯಗಳಿಗೆ ಒದಗಿಸ್ತಕ್ಕಂಥ ಸಾಮರ್ಥ್ಯ. ಆ ಮಣ್ಣಿನ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ, ಪೋಷಕಾಂಶಗಳು ಇರ್ತವೆ, ಎಲ್ಲ ಪೋಷಕಾಂಶಗಳು ಇರ್ತವೆ, ಪ್ರತಿಯೊಂದೂ ಇರ್ತವೆ. ಬಟ್ ಏನಾಗುತ್ತೆ, ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಈ ಸಸ್ಯಗಳು ಅದನ್ನ ಹೀರ್ಕೊಳ್ಳೋದಿಲ್ಲ. ಹೀರ್ಕೊಳ್ಳೋ ಬದಲು ಸಸ್ಯದಲ್ಲಿರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಸಸ್ಯದಲ್ಲಿರ್ತಕ್ಕಂಥದ್ದನ್ನೇ ವಾಪಸ್ ಬಂದ್ಬಿಡುತ್ತದೆ. ಅವಾಗ ಏನಾಗುತ್ತೆ, ಅದು ಆಟೋಮೆಟಿಕಲಿ ಡ್ರೈ ಆಗಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಅದನ್ನ ನಾವು ಉತ್ಪಾದಕತೆ ಕಡಿಮೆ ಇದೆ ಅಂತ ಹೇಳ್ತೀವಿ. ಮಣ್ಣು ಫಲವತ್ತಾಗಿದೆ ಆದ್ರೆ ಉತ್ಪಾದಕತೆ ಕಡಿಮೆ ಇದೆ, ಯಾಕಂದ್ರೆ ಲವಣಾಂಶ ಜಾಸ್ತಿ ಇದಾವೆ, ಉಳಿ ಜಾಸ್ತಿ ಇದೆ, ಉಪ್ಪು ಜಾಸ್ತಿ ಇದೆ, ಆದ್ರಿಂದ ಉತ್ಪಾದಕತೆ ನಾವು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತೀವಿ ಸರ್. ಈಗ ಮಧ್ಯಮ ಕಪ್ಪು ಭೂಮಿ, ಆಳವಾದ ಕಪ್ಪು ಭೂಮಿ ಮತ್ತು ಕೆಂಪು ಭೂಮಿ ಅಂತ ಹೇಳಿ 3 ತರವಾದಂತ ಒಂದು ಭೂಮಿಯನ್ನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನೋಡ್ತೀವಿ. ಹೌದು, ಇಲ್ಲಿ ಮಣ್ಣಿನ ಫಲವತ್ತತೆ ಉತ್ಪಾದಕತೆಯನ್ನ ಯಾವ ರೀತಿ ಇಲ್ಲಿ ಇದನ್ನ ಮಾಡ್ತೀರಿ ನೀವು? ಕಪ್ಪು ಭೂಮಿಯನ್ನು ತೆಗೆದುಕೊಂಡಾಗ ಆಳವಾದ ಕಪ್ಪು ಭೂಮಿ, ಮಧ್ಯಮ ಕಪ್ಪು ಭೂಮಿ ಮತ್ತು ಕೆಂಪು ಭೂಮಿ ಇಲ್ಲಿ ಸಾಮಾನ್ಯವಾಗಿ ಇದರನ್ನ ನಾವು ಒಂದು ಕೆಂಪು ಆಳವಾಗಿರ್ತಕ್ಕಂಥದ್ದು ಅಥವಾ ಮಧ್ಯಮ ಆಗಿರ್ತಕ್ಕಂಥದ್ದು ಅಥವಾ ಕೆಂಪು ಭೂಮಿ ಅಂತ ಫಲವತ್ತತೆಯನ್ನ ನಾವು ನೋಡ್ಬೇಕಂದ್ರೆ ಮೊಟ್ಟ ಮೊದಲೇದಾಗಿ ನಾವು ಆಳವನ್ನ ನೋಡ್ತೀವಿ. ಆಳವನ್ನ ನೋಡಿದಾಗ ಅದು ಏನಾದ್ರೂ 45 ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತಪ್ಪ ಆಳ ಅಂತಂದ್ರೆ ಅದು ಸ್ವಲ್ಪ ಆಳ ಕಡಿಮೆ ಇದೆ, ಫಲವತ್ತತೆ ಕಡಿಮೆ ಇದೆ ಅಂತ. 45-90 ಸೆಂಟಿಮೀಟರ್ ಇತ್ತಂತಂದ್ರೆ ಮಧ್ಯಮ ವರ್ಗದ ಅಂತ ಹೇಳ್ತೀವಿ. 90 ಸೆಂಟಿಮೀಟರ್ಗಿಂತ ಜಾಸ್ತಿ ಆಳ ಇತ್ತಪ್ಪ ಅಂತಂದ್ರೆ ಅದು ಆಳವಾಗಿರ್ತಕ್ಕಂಥ ಭೂಮಿ ಅಂತ ಹೇಳ್ಬಿಟ್ಟು ನಾವು ಸಾಮಾನ್ಯವಾಗಿ ನೋಡ್ತೀವಿ. ನಮ್ಮ ಒಂದು ಕಪ್ಪು ಭೂಮಿಗಳಲ್ಲಿ ಮಧ್ಯಮ ಮತ್ತು ಆಳವಾಗಿರ್ತಕ್ಕಂಥ ಫಲವತ್ತತೆ ಇರತಕ್ಕಂಥ ಮಣ್ಣುಗಳನ್ನ ನಾವು ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಕಾಣ್ತೇವೆ. ಕೆಂಪು ಭೂಮಿ ಒಂದು 20% ಇರ್ಬೋದು, 20-30% ಕೆಂಪು ಭೂಮಿ ಇರ್ಬೋದು. ಈ ಚಂದ್ರಬಂಡ ಮತ್ತೆ ಈ ಮಂತ್ರಾಲಯ ರೋಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕೆಂಪು ಭೂಮಿಯನ್ನ ನಾವು ಕಾಣ್ತೇವೆ. ಈಗ ಮುಖ್ಯವಾಗಿ ನಾವು ಮಣ್ಣಿನ ರಾಸಾಯನಿಕ ಗುಣಧರ್ಮ, ಭೌತಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ ಅಂತ ಹೇಳ್ತಿರ್ತೀವಿ. ಹೌದು, ಈ ಫಲವತ್ತಾದ ಮಣ್ಣಿನಲ್ಲಿ ಈ ಮೂರು ಗುಣಧರ್ಮಗಳು ಹೇಗಿರ್ತವೆ? ಮಣ್ಣಿನ ರಾಸಾಯನಿಕ ಗುಣಧರ್ಮ, ಭೌತಿಕ ಗುಣಧರ್ಮಗಳು ಮತ್ತು ಜೈವಿಕ ಗುಣಧರ್ಮಗಳು ಫಲವತ್ತಾದ ಮಣ್ಣಿನಲ್ಲಿ. ಈಗ ನಾವು ಫಲವತ್ತಾದ ಮಣ್ಣುಗಳನ್ನ ನಾವು ರಾಸಾಯನಿಕ ಗುಣಗಳಾಗಿರ್ತಕ್ಕಂಥ ಈಗ ನಾವು ರಸಸಾರ ಆಗಿರ್ಬೋದು, ಲವಣಾಂಶ ಆಗಿರ್ಬೋದು, ಸಾವಯವ ಇಂಗಾಲ ಆಗಿರ್ಬೋದು, ಸಾರಜನಕ, ರಂಜಕ, ಪೊಟಾಷು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನಿರ್ತೀವಲ್ಲ, ಇವನ್ನೆಲ್ಲವನ್ನು ಕೂಡ ನಾವು ಪರೀಕ್ಷೆಯನ್ನ ಮಾಡಿಬಿಟ್ಟು ಆ ಪರೀಕ್ಷೆ ಮಾಡಿದ ನಂತರ ಬಂದಿರತಕ್ಕಂಥ ರಿಸಲ್ಟ್ಸ್ ಮೇಲೆ, ಫಲಿತಾಂಶದ ಮೇಲೆ ಅವನ್ನ ಕಡಿಮೆ ಫಲವತ್ತತೆಗೆ ಬಂದಿದ್ರೆ, ಕಡಿಮೆ ಫಲವತ್ತತೆ ಹಂತದಲ್ಲಿ ಏನಾದರೂ ವ್ಯಾಲ್ಯೂಸ್ ಇದ್ರೆ ಅದನ್ನ ಕಡಿಮೆ ಫಲವತ್ತತೆ ಅಂತ ಕರಿತೀವಿ. ಮಧ್ಯಮ ಒಂದು ಹಂತದಲ್ಲಿದ್ರೆ ಅದನ್ನ ಮಧ್ಯಮ ಫಲವತ್ತತೆ ಇರತಕ್ಕಂಥ ಮಣ್ಣುಗಳು. ಅದೇ ರೀತಿ ಹೆಚ್ಚು ಏನಾದರೂ ಮಧ್ಯಮಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದನ್ನ ಹೆಚ್ಚು ಫಲವತ್ತತೆ ಇರತಕ್ಕಂಥ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಅದನ್ನ ವಿಂಗಡಣೆಯನ್ನ ಮಾಡ್ತೀವಿ. ಅದು ಒಂದು ಸ್ಟ್ಯಾಂಡರ್ಡ್ ಇದೆ. ಒಂದೊಂದು ಕಡಿಮೆ ಅಂತಂದ್ರೆ pH 6.5 ಇರಬೇಕು, ಅಥವಾ ಸಾರಜನಕ 280 kg ಒಂದು ಹೆಕ್ಟೇರ್ಗೆ ಇರಬೇಕು ಅಂತಕ್ಕಂಥದ್ದು. 280-560 kg ಇತ್ತಂತಂದ್ರೆ ಮಧ್ಯಮ ಅಂತ ಕರಿತೀವಿ. 560 kg ಜಾಸ್ತಿ ಇತ್ತು ಅಂತಂದ್ರೆ ಅದು ಹೆಚ್ಚು ಸಾರಜನಕ ಇರತಕ್ಕಂಥ ಅಥವಾ ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಒಂದು ಮಣ್ಣು ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಸಾವಯವ ಇಂಗಾಲದ ಮೇಲೇನೆ ಅದು ಕಡಿಮೆ ಇದೆಯಾ, ಹೆಚ್ಚಿದೆಯಾ ಅಥವಾ ಮಧ್ಯಮ ಇದೆಯಾ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ಸಾವಯವ ಇಂಗಾಲ 0.5% ಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದು ಕಡಿಮೆ ಫಲವತ್ತತೆಗೆ ಸೇರಿರುತ್ತೆ. 0.5-0.75 ಇತ್ತಪ್ಪ ಅಂತಂದ್ರೆ ಅದು ಮಧ್ಯಮ ವರ್ಗಕ್ಕೆ ಸೇರಿರುತ್ತೆ. 7.5 ಇತ್ತಪ್ಪ ಅಂತಂದ್ರೆ ಅದು ಹೆಚ್ಚು ಫಲವತ್ತತೆ ಇರತಕ್ಕಂಥ ಸಾವಯವ ಇಂಗಾಲದ ಮೇಲೆ ನಾವು ಅದನ್ನ ಸಾವಯವ ಇಂಗಾಲ ಅದು ಬೇರೆ ಪೋಷಕಾಂಶಗಳಿಗೂ ಕೂಡ ರಿಲೇಟೆಡ್. ಸಾವಯವ ಇಂಗಾಲ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಬೇರೆ ಪೋಷಕಾಂಶಗಳು ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರ್ತವೆ ಅಂತಕ್ಕಂಥ ಒಂದು ಅಸಂಪ್ಷನ್ ನಿಂದ, ಊಹೆಯಿಂದ ನಾವು ಕಡಿಮೆ ಫಲವತ್ತತೆ, ಮಧ್ಯಮ ಫಲವತ್ತತೆ ಮತ್ತು ಹೆಚ್ಚು ಫಲವತ್ತತೆ ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಈಗ ಮಣ್ಣಿನ ಭೌತಿಕ ಗುಣಧರ್ಮಗಳಿಗೆ ಬಂದಾಗ ಇಲ್ಲಿ ಭೌತಿಕ ಗುಣಧರ್ಮಗಳಂದ್ರೇನು? ಯಾವ ರೀತಿ ಇಲ್ಲಿ ಫಲವತ್ತಾದ ಮಣ್ಣಿನಲ್ಲಿ ಈ ಭೌತಿಕ ಗುಣಧರ್ಮಗಳು ಗಮನಿಸಬಹುದು ನಾವು ಯಾವ ರೀತಿ? ಸಾಮಾನ್ಯವಾಗಿ ನಾವು ಭೌತಿಕ ಗುಣಧರ್ಮಗಳು ಅಂತ ಹೇಳಿದಾಗ ಮಣ್ಣಿನ ರಚನೆ ಇರ್ಬೋದು, ಕಣ ರಚನೆ ಇರ್ಬೋದು, ಕಣ ವಿಂಗಡಣೆ ಇರ್ಬೋದು, ಅಥವಾ ನೀರು ಹಿಡಿದುಕೊಳ್ಳಿರ್ತಕ್ಕಂಥ ಸಾಮರ್ಥ್ಯ ಇರ್ಬೋದು, ಗಾಳಿ ಆಡತಕ್ಕಂಥ ಸಾಮರ್ಥ್ಯ ಅಥವಾ ನೀರು ಇಂಗುವಿಕೆಯ ಸಾಮರ್ಥ್ಯ, ಇವನ್ನೆಲ್ಲವನ್ನು ಕೂಡ ನಾವು ಪರೀಕ್ಷೆಯನ್ನ ಮಾಡಿಬಿಟ್ಟು ನಂತರ ಅದು ಕಡಿಮೆ ಅದು ಫಲವತ್ತತೆ ಸರಿ ಇದೆಯಾ ಅಥವಾ ಇಲ್ವೇ ಅಂತಕ್ಕಂಥದ್ದನ್ನ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಜೈವಿಕ ಗುಣಧರ್ಮ ಅಂದ್ರೆ ಏನಂತ? ಈಗ ಜೈವಿಕ ಗುಣಧರ್ಮ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಕೋಟ್ಯಾನುಗಟ್ಟಲೆ ಇರ್ತವೆ. ಸೊ ಈ ಸೂಕ್ಷ್ಮ ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ, ಫಂಗೈ, ಆಕ್ಟಿನೋಮೈಸಿಟಿಸ್ ಅಂತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ನಾವು ಎಷ್ಟಿದಾವೆ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆಯನ್ನ ಮಾಡಿ ಪ್ರಯೋಗಾಲಯದಲ್ಲಿ ನೋಡಿದಾಗ ಅವು ಕಡಿಮೆ ಇತ್ತಂತಂದ್ರೆ ಕಡಿಮೆ ಫಲವತ್ತತೆ, ಹೆಚ್ಚಿತ್ತಂದ್ರೆ ಹೆಚ್ಚು ಫಲವತ್ತತೆ ಅಂತ ಹೇಳ್ಬಿಟ್ಟು ಈ ರೀತಿ ವಿಂಗಡಣೆಯನ್ನ ನಾವು ಮಾಡ್ತೀವಿ. ಇವೆಲ್ಲವೂ ಕೂಡ ಸಾವಯವ ಇಂಗಾಲದ ವಸ್ತುಗಳ ಮೇಲೆ ಇರ್ತವೆ. ಯಾಕಂದ್ರೆ ಸಾವಯವ ವಸ್ತುಗಳು ಅಂತಂತಂದ್ರೆ ಈಗ ಸೂಕ್ಷ್ಮ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರ ಅದು. ಸಾವಯವ ಇಂಗಾಲ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆಟೋಮೆಟಿಕಲಿ ಅವು ಬ್ಯಾಕ್ಟೀರಿಯಾ, ಫಂಗೈ, ಆಕ್ಟಿನೋಮೈಸಿಸ್ ಸೂಕ್ಷ್ಮ ಜೀವಿಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತವೆ. ಆ ಜಾಸ್ತಿ ಆದಾಗ ಏನಾಗುತ್ತೆ, ಓ ಸ್ವಲ್ಪ ಮಟ್ಟಿಗೆ ಫಲವತ್ತತೆ ಚೆನ್ನಾಗಿದೆ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಸಮಟೈಮ್ ಸ್ವಲ್ಪ ಇನ್ನೊಂದ್ರ ಮಟ್ಟಿಗೆ ಏನ್ ಹೇಳ್ಬೇಕಂದ್ರೆ ಎಂಜೈಮ್ಸ್ ಅಂತ ಹೇಳ್ತೀವಿ, ಕಿಣ್ವಗಳು ಅಂತ ಹೇಳ್ತೀವಿ. ಆ ಕಿಣ್ವಗಳ ಒಂದು ಪರೀಕ್ಷೆಯನ್ನು ಕೂಡ ನಾವು ಮಾಡ್ತೀವಿ. ಈಗ ಬ್ಯಾಕ್ಟೀರಿಯಾದಿಂದ ಒಂದು ಕಿಣ್ವ ಬರುತ್ತೆ, ಫಂಗಸ್ ಇಂದ ಒಂದು ಕಿಣ್ವಗಳು ಬರ್ತವೆ. ಈ ಕಿಣ್ವಗಳನ್ನ ನಾವು ಅನಲೈಸ್ ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಅವೆಚ್ಚಿತ್ತಪ್ಪ ಅಂತಂದ್ರೆ ಮಾವನ್ನು ಫಲವತ್ತತೆ ಇದೆ ಅಂತಕ್ಕಂಥದ್ದು ಕೂಡ ನಾವು ಇಂಡೈರೆಕ್ಟ್ಲಿ ನಾವು ಹೇಳ್ಬೋದಾಗಿದೆ. ಈಗ ಮಣ್ಣು ಸಾಕಷ್ಟು ಫಲವತ್ತಾಗಿರುತ್ತೆ, ಆದರೆ ಉತ್ಪಾದಕತೆ ಅಷ್ಟು ಇರೋದಿಲ್ಲ. ಹೌದು, ಈ ಮಣ್ಣಿನ ಉತ್ಪಾದಕತೆಯನ್ನ, ಫಲವತ್ತಾದ ಮಣ್ಣಿನ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕಾಗಿತ್ತು ರೈತರು ಅಂತಂದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ? ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕು ಮಣ್ಣಿಂದು. ಮಣ್ಣಿಂದ ಉತ್ಪಾದಕತೆ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸಾವಯವ ಗೊಬ್ಬರಗಳನ್ನ ಮತ್ತು ಸರ್ಕಾರಿ ಗೊಬ್ಬರಗಳನ್ನ ಒಂದು ಸಮತೋಲನ ರೂಪದಲ್ಲಿ ಅದನ್ನ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಇತ್ತೀಚೆಗೆ ಜೈವಿಕ ಗೊಬ್ಬರಗಳು ಕೂಡ ಬಂದಿದ್ದಾವೆ. ಆ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಉಪಯೋಗ ಮಾಡೋದ್ರಿಂದ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕ ಆಗಿರ್ಬೋದು ಅಥವಾ ಭೂಮಿಯಲ್ಲಿರ್ತಕ್ಕಂಥ ಕರಗದೇ ಇರತಕ್ಕಂಥ ರಂಜಕದ ಗೊಬ್ಬರಗಳಾಗಿರ್ಬೋದು ಅವನ್ನೆಲ್ಲವನ್ನು ಕೂಡ ಕರಗಿಸ್ತಕ್ಕಂಥ ಶಕ್ತಿ ಈ ಜೈವಿಕ ಗೊಬ್ಬರಗಳಿಗಿದೆ. ಆದ್ರಿಂದ ರೈತರು ಉತ್ಪಾದಕತೆ ಸ್ವಲ್ಪ ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಫಲವತ್ತತೆಯನ್ನ ಜಾಸ್ತಿಯನ್ನ ಮಾಡ್ಬೇಕಾಗುತ್ತೆ. ಈ ಫಲವತ್ತತೆ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಸಾವಯವ ಗೊಬ್ಬರಗಳು, ನಿರವಯವ ಗೊಬ್ಬರಗಳು ಅಥವಾ ಸರ್ಕಾರಿ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನ ಒಂದು ಸಮತೋಲನದ ರೂಪದಲ್ಲಿ ಬೆಳೆಗಳಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿದ್ರೆ ತುಂಬಾ ಒಳ್ಳೇದು. ಈಗ ಇತ್ತೀಚೆಗೆ ಏನ್ ಮಾಡ್ತಾರೆ ರೈತರು, ಗೊಬ್ಬರ ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕೋದ್ರೆ ಇಂಬ್ಯಾಲೆನ್ಸ್ ಅದನ್ನ ಜಾಸ್ತಿ ಹಾಕ್ತಾರೆ, ವರ್ಷ ವರ್ಷ ಆಗ್ತದಂಗೆ ಏನಾಗುತ್ತೆ ಕಡಿಮೆ ಆಗ್ತಾ ಬರ್ತದೆ. ಅವಾಗ ಏನಾಗ್ತದೆ, ನಮ್ಮ ಭೂಮಿ ಬರ್ಡ್ ಆಗಿದೆ, ನಮ್ಮ ಭೂಮಿನಲ್ಲಿ ಫಲವತ್ತತೆ ಇಲ್ಲ, ಈ ತರ ಎಲ್ಲ ಕಂಪ್ಲೇಂಟ್ಸ್ ಅನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಹಳಷ್ಟು ನೋಡ್ತೇವೆ. ಸರ್ ಚೆನ್ನಾಗಿ ಬರುತ್ತೆ ಸರ್, ಸ್ವಲ್ಪ ಮಟ್ಟಿಗೆ ಎಲ್ಲ ಅಲ್ಲಲ್ಲೇ ಎಲ್ಲ ವೈಟ್ ವೈಟ್ ಆಗಿ ಬರುತ್ತೆ, ಸರಿಯಾಗಿ ಒಂದು ಜರ್ಮಿನೇಷನ್ ಬರೋದಿಲ್ಲ, ಮೊಳಕೆ ಬರೋದಿಲ್ಲ, ಈ ತರ ಒಂದು ಸಮಸ್ಯೆಗಳನ್ನ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಹಳಷ್ಟು ಜನ ತಗೊಂಬರ್ತಾರೆ. ಅದನ್ನ ನಾವು ಪರೀಕ್ಷೆ ಮಾಡಿ ಅವ್ರನ್ನೆಲ್ಲ ಕೂಲಂಕುಷವಾಗಿ ವೆರಿಫೈ ಮಾಡಿ ನೋಡಿದಾಗ ಅಲ್ಲಿ ಮೇಲೆ ಇರಿಗೇಷನ್ ಅಥವಾ ನೀರಾವರಿ ಆದ ನಂತರ ಏನಾಗುತ್ತೆ, ಲವಣಗಳು ಮೇಲೆ ತೇಲ್ತಕ್ಕಂಥದ್ದು, ಕಪ್ಪು ಪೊರೆ ಬರ್ತಕ್ಕಂಥದ್ದು, ಬಿಳಿ ಪೊರೆ ಬರ್ತಕ್ಕಂಥದ್ದು, ಆಮೇಲೆ ಎಪ್ಪುಗಟ್ಟು ಇರ್ತಕ್ಕಂಥದ್ದು, ಇವನ್ನೆಲ್ಲ ಸಮಸ್ಯೆಗಳನ್ನ ಹೇಳ್ತಾ ಶುರು ಮಾಡ್ತಾರೆ. ಅವನ್ನ ನಾವು ಹೇಳಿದಾಗ ಅವರಿಗೆ ಸ್ವಲ್ಪ ನೀರಾವರಿಯನ್ನ ಹಿತಮಿತವಾಗಿ ಬಳಸಿ ಇವನ್ನೆಲ್ಲ ಸಾವಯವ ಗೊಬ್ಬರಗಳನ್ನ ಉಪಯೋಗವನ್ನು ಮಾಡಿ, ಆಮೇಲೆ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗವನ್ನು ಮಾಡಿ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರಗಳನ್ನ ದೇಂಚ ಆಗಿರ್ಬೋದು ಇವನ್ನೆಲ್ಲ 45 ದಿನಗಳವರೆಗೆ ಬೆಳೆದ್ಬಿಟ್ಟು ನಂತರ ಒಂದು ಮಣ್ಣಿನಲ್ಲಿ ಮೊಗ್ಗೊಡಿತೀವಿ. ಮೊಗ್ಗೊಡಿದ ನಂತರ ಅದರ ಒಂದು ಕೊಳೆಯುವಿಕೆಯಿಂದ ಏನಾಗುತ್ತೆ, ಆಮ್ಲಗಳು ರಿಲೀಸ್ ಆದಾಗ, ಬಿಡುಗಡೆ ಆದಾಗ ಅವು ಕೂಡ ಲವಣಗಳನ್ನು ಕರಗಿಸ್ಬಿಟ್ಟು ಅವು ನೀರಿನಲ್ಲಿ ಬರುವಂತೆ ಮಾಡಿ ಆ ನೀರನ್ನ ಅವರ ಒಂದು ಜಮೀನಿನಿಂದ ಹೊರಗಡೆ ಹಾಕಿದ್ರೆ ಅದನ್ನು ಕೂಡ ನಾವು ನಿವಾರಣೆಯನ್ನು ಮಾಡಬಹುದು. ನೀವು ಹೇಳಿದಂಗೆ ಸಮತೋಲನ ಒಂದು ಪ್ರಮಾಣದಲ್ಲಿ ಎಲ್ಲ ಒಂದು ಪೋಷಕಾಂಶಗಳು ಒದಗಿಸಬೇಕು. ರೈತರು ಏನ್ ಮಾಡ್ತಾರೆ, ಈಗ ನೀವು ಅಂದಂಗೆ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರೆ, ಆದ್ರೆ ಸಾವಯವ ಗೊಬ್ಬರಗಳನ್ನ ಬಿಟ್ಟು ಬಿಡ್ತಾರೆ. ವಿಜ್ಞಾನಿಗಳು ವಿಶ್ವವಿದ್ಯಾಲಯಗಳ ಶಿಫಾರಸು ಏನಂತೆ, ಎಕರೆಗೆ 6 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ರಿ ಅಂತ ಹೇಳ್ತಾರೆ. ಆದ್ರೆ ಇವರು ಹಾಕೋದು ಬರೀ ಕೊಟ್ಟಿಗೆ ಗೊಬ್ಬರ ಬಿಟ್ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನ ಮಾತ್ರ ಹಾಕೊಂತ ಬಂದಿದ್ದಾರೆ 20 ವರ್ಷದಿಂದ. ಅದೇ ನಡೆದಿದೆ, 20 ವರ್ಷದಿಂದಲೂ ಅದೇ ನಡೆದಿದೆ. ಹೀಗಾಗಿ ಅದು ಈಗೇನಾಗ್ಬಿಟ್ಟಿದೆ, ರಾಸಾಯನಿಕ ಗೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ರಾಸಾಯನಿಕ ಗೊಬ್ಬರ ಬಂತು ಭೂಮಿ ಕೆಟ್ಟೋಯ್ತು ಅಂತ. ನಿಜವಾಗ್ಲು ರಾಸಾಯನಿಕ ಗೊಬ್ಬರದಿಂದ ಭೂಮಿ ಕೆಟ್ಟಿಲ್ಲ, ನಾವು ಎಷ್ಟು ಬೇಕೋ ಅಷ್ಟನ್ನ ಹಾಕಿದ್ರು ಆಗ್ತಾ ಇಲ್ಲ. ಅದನ್ನ ಒಂದು ಸುಮ್ನೆ ಒಂದು ವೇಗಕ್ಕೆ ನಾವು ಯಾರನ್ನೋ ಕೇಳಿ ಆಗ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಫಲವತ್ತತೆಯಲ್ಲಿ ಏರುಪೇರು ಆಗ್ತವೆ. ಯಾಕಂದ್ರೆ ಒಂದು ಗೊಬ್ಬರ ಜಾಸ್ತಿ ಹಾಕಿದ್ರಂದ್ರೆ ಇನ್ನೊಂದು ಪೋಷಕಾಂಶ ಕಡಿಮೆ ಆಗ್ತದೆ. ಸೊ ಈ ತರ ಆಗ್ತಕ್ಕಂಥದ್ದು ಮಣ್ಣಲ್ಲಿ ಸರ್ವೇ ಸಾಮಾನ್ಯ. ಸೊ ಇವನ್ನೆಲ್ಲ ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರೆ ಸಮತೋಲನ ರೀತಿಯಲ್ಲಿ, ಸಮತೋಲನ ಮಟ್ಟದಲ್ಲಿ ನಾವು ಗೊಬ್ಬರಗಳನ್ನ ಹಾಕಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಬ್ಯಾಲೆನ್ಸ್ ಡೋಸ್ ಹಾಕೋದ್ರಿಂದ ಉತ್ಪಾದಕತೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಇತ್ತೀಚೆಗೆ ಸಮಗ್ರ ಪೋಷಕಾಂಶಗಳು ನಿರ್ವಹಣೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಒಂದು 20-30 ವರ್ಷದಿಂದ ನಾವು ಮಾತಾಡ್ತಲೇ ಇದ್ದೀವಿ. ಸಮಗ್ರ ಪೋಷಕಾಂಶಗಳು ಅಂದ್ರೆ ಸಾವಯವ ಗೊಬ್ಬರಗಳು, ಸರ್ಕಾರಿ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಒಂದು ಗೊಬ್ಬರಗಳಿಂದ ಬಂದಿರತಕ್ಕಂಥದ್ದನ್ನ ನಾವು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗಿ ಪೋಷಕಾಂಶಗಳ ಲಭ್ಯತೆ ಆಗುತ್ತೆ. ಈ ಎಲ್ಲ ಸಾವಯವ ಗೊಬ್ಬರಗಳು ಹಾಕೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಇದರಲ್ಲಿ ಬರೀ ಸಾರಜನಕ, ರಂಜಕ, ಪೊಟಾಶ್ ಇರೋದಿಲ್ಲ, ಇದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಈ ಸಾವಯವ ಗೊಬ್ಬರಗಳಲ್ಲಿ ಮುಖ್ಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಒಂದು ಫಲವತ್ತತೆ ಎಲ್ಲಾಗಲಿ ಒಂದು ಇಂಪ್ರೂವ್ಮೆಂಟ್ ಅನ್ನ ನಾವು ನೋಡ್ತೀವಿ. ಈಗ ಅದ್ರ ಜೊತೆಗೆ ಸಾವಯವ ಇಂಗಾಲ ಅಂತಕ್ಕಂಥದ್ದು ಇರುತ್ತೆ. ಈ ಸಾವಯವ ಇಂಗಾಲ ಐತಪ್ಪ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತಿರಲ್ಲ, ಅದಿತ್ತಪ್ಪ ಅಂತಂದ್ರೆ ಮಣ್ಣಿನ ಭೌತಿಕ ಗುಣಧರ್ಮಗಳಾಗಿರ್ಬೋದು, ಜೈವಿಕ ಗುಣಧರ್ಮಗಳಾಗಿರ್ಬೋದು, ಅಥವಾ ಪೋಷಕಾಂಶಗಳ ಲಭ್ಯತೆ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಸಮತೋಲನ ರೀತಿಯಲ್ಲಿ ಇರ್ತವೆ. ನಾವು ಆದಷ್ಟು ಜಾಸ್ತಿ ಹಾಕೋದು ಒಳ್ಳೇದು, ಸಾವಯವ ಗೊಬ್ಬರ ಆಗ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಕೂಡ ಜಾಸ್ತಿ ಹಾಕದಷ್ಟು ಒಳ್ಳೇದೇನೆ, ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಇತ್ತೀಚೆಗೆ ರೈತರು ಕಂಪ್ಲೇಂಟ್ ಅನ್ನ ಹೇಳ್ತಿರ್ತಾರೆ, ಇಲ್ಲ ಸರ್ ಸಾವಯವ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಒಂದ್ ಕಡೆ ಬಂದಂತ ಸಾವಯವ ಪದಾರ್ಥಗಳನ್ನ ಬೇರೆ ರೀತಿಯಿಂದ ಸುಟ್ಟು ಹಾಕ್ತಾ ಇರ್ತಾರೆ ಅಥವಾ ಏನೋ ಮಾಡ್ತಿರ್ತಾರೆ, ಸಾವಯವ ಗೊಬ್ಬರ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ರೈತರಿಗೆ ಯಾವ ರೀತಿ ತಾವು ಸಲಹೆ? ಈಗ ಸಾವಯವ ಗೊಬ್ಬರ ಒಂದ್ ಕಡೆ, ಈಗ ದನಕರು ಊರುಗಳಲ್ಲಿ ಈಗ ದನಕರುಗಳು ಕಡಿಮೆ ಆಗಿದಾವೆ, ದನಕರುಗಳು ಕಡಿಮೆ ಆಗಿದಾವೆ ಅಂತ ಹೇಳ್ಬಿಟ್ಟು ಸಾವಯವ ಗೊಬ್ಬರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅನ್ಲಿಕ್ಕೆ ಆಗಲ್ಲ. ಅದ್ರ ಬದಲು ಬೇರೆ ಒಂದು ಆಲ್ಟರ್ನೇಟ್ ಪರ್ಯಾಯ ಹುಡುಕಬೇಕಾಗುತ್ತೆ. ಈಗ ಎರೆಹುಳು ಗೊಬ್ಬರ ಇದೆ, ಎರೆಹುಳು ಗೊಬ್ಬರವನ್ನು ಎರೆಹುಳು ತೊಟ್ಟುಗಳಿಗೆ ಸರ್ಕಾರದವರು ಸಬ್ಸಿಡಿಯನ್ನು ಕೊಡ್ತಾರೆ, ಎರೆಹುಳು ಕೊಡ್ತಾರೆ. ಸೊ ಈ ಒಂದು ಒಂದು ಗುಣಿ ತೋಡಿದ್ರೆ 1,000 ರೂಪಾಯಿ ಅನುದಾನವನ್ನ ಕೊಡ್ತಾರೆ. ಇದೊಂದು. ಆಮೇಲೆ ಹೊಲಗಳಲ್ಲಿ ಏನಾಗುತ್ತೆ, ಸಾಕಷ್ಟು ಕೂರ್ಗೆ ಅಂತ ಹೇಳ್ತಿರಲ್ಲ ನೀವು, ಅವಶೇಷಗಳಂತ ಸಸ್ಯದ ಅವಶೇಷಗಳು ಅಂತ ಹೇಳ್ತಿರಲ್ಲ, ತೊಗರಿ ಕಟ್ಟಿಗೆ, ಇವನ್ನೆಲ್ಲ ಏನ್ ಮಾಡ್ತಾರೆ, ಇವನ್ನು ಕೂಡ ನಾವು ಕಾಂಪೋಸ್ಟ್ ಮಾಡಬಹುದು. ಇವನ್ನು ಕರಗಿಸ್ತಕ್ಕಂತ ಸೂಕ್ಷ್ಮ ಜೀವಿಗಳಿದಾವೆ, ಅವನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಅನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಲೂ ಕೂಡ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಸಮತೋಲನ ಗೊಬ್ಬರಗಳನ್ನ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ಆದಷ್ಟು ಮಟ್ಟಿಗೆ ರೈತರು ಹತ್ತಿ ಆಗಲಿ ಅಥವಾ ಒಂದು ತೊಗರಿ ಆಗಲಿ ಅಥವಾ ಕಬ್ಬಿನ ರವದೇ ಇರ್ಬೋದು ಮತ್ತೊಂದಿರ್ಬೋದು, ಸುಡ್ತಕ್ಕಂಥದ್ದು ಒಳ್ಳೇದಲ್ಲ. ಸುಟ್ಟು ಅಂತಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು ಸತ್ತೋದು ಅಂತಂದ್ರೆ ಭೂಮಿಯ ಆರೋಗ್ಯ ಕೆಟ್ಟಂಗೇನೆ. ಆರೋಗ್ಯ ಈಗ ಭೂಮಿ ಮಣ್ಣಿನ ಆರೋಗ್ಯ ಅಂತಂದ್ರೆ ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು. ಈಗ ಸುಟ್ರೆ ಏನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳು ಸತ್ತೋದಾಗ ಆಟೋಮೆಟಿಕಲಿ ನಾವು ಒಂದು ಪೋಷಕಾಂಶಗಳ ಲಭ್ಯತೆ ಇರ್ಬೋದು ಅಥವಾ ಇಂಗಾಲ ಆಗಿರ್ಬೋದು ಇವನ್ನೆಲ್ಲವೂ ಕೂಡ ಕಡಿಮೆ ಆಗೋದ್ರಿಂದ ಮಣ್ಣಿನ ಫಲವತ್ತತೆಯಲ್ಲಿ ಏರುಪೇರಾಗಿ ಮುಂದಿನ ಒಂದು ದಿನಗಳಲ್ಲಿ ನಾವು ಬಹಳ ಕಷ್ಟವನ್ನ ಅನುಭವಿಸಬೇಕಾಗತ್ತೆ. ಈಗ ನಾವು ಏನಂತಂದ್ರೆ ಮುಂದಿನ ಒಂದು ಪೀಳಿಗೆಗೆ ಒಳ್ಳೆ ಒಂದು ಭೂಮಿಯನ್ನ ಬಿಟ್ಟೋಗ್ಬೇಕು, ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ಬಿಟ್ಟೋಗ್ಬೇಕು, ಅದು ನಮ್ಮ ಜವಾಬ್ದಾರಿ ಇರುತ್ತೆ. ಇವತ್ತಿನ ದಿವಸ ನಾವು ಹೆಚ್ಚಿಗೆ ಗೊಬ್ಬರ ಹಾಕಿ ಹೆಚ್ಚು ಇಳುವರಿ ತೆಗೆದುಕೊಂಡು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಏರುಪೇರು ಮಾಡಿ ನ್ಯೂನತೆಗಳನ್ನ ಮಾಡಿಬಿಟ್ಟು ಲವಣಗಳನ್ನ ಹೆಚ್ಚು ಮಾಡಿಬಿಟ್ಟು ಕ್ಷಾರತೆಯನ್ನ ಹೆಚ್ಚು ಮಾಡಿ ಎಪ್ಪುಗಟ್ಟುವಿಕೆಯನ್ನ ಹೆಚ್ಚು ಮಾಡಿ ಇವೆಲ್ಲ ಮಾಡಿ ನಾವು ಮುಂದೋದ್ರೆ ಮುಂದಿನ ಪೀಳಿಗೆಗಳಲ್ಲಿ ಆಹಾರದ ಉತ್ಪಾದನೆ ಆಹಾರದ ಒಂದು ಜವಾಬ್ದಾರಿ ಬಂದಾಗ ಖಂಡಿತವಾಗ್ಲೂ ಕೂಡ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲಾ ರೈತ ಬಾಂಧವರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಥವಾ ಎಲ್ಲ ಸಾವಯವ ನಿರವಯವ ಜೈವಿಕ ಗೊಬ್ಬರಗಳನ್ನ ಸರಿಯಾದ ಒಂದು ಸಮತೋಲನ ರೀತಿಯಲ್ಲಿ ಉಪಯೋಗ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಎರಡನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಯೋಗಗಳು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ನಡೆದ್ದವೆ. ಯಾರು ಬಂದ್ರು ಕೂಡ, ಯಾರು ರೈತರು ಬಂದ್ರು ಕೂಡ ಅವರಿಗೆ ಉಚಿತವಾಗಿರ್ತಕ್ಕಂಥ ನಾವು ಸಲಹೆಯನ್ನು ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ರೇಡಿಯೋದಲ್ಲಾಗಿರ್ಬೋದು ಟಿವಿಗಳಲ್ಲಾಗಿರ್ಬೋದು ಮತ್ತೆ ಮತ್ತೆ ಅದು ಪ್ರಚಾರಗಳಾಗ್ತಿರ್ತವೆ, ಅವನ್ನೆಲ್ಲವನ್ನೂ ಕೂಡ ರೈತರು ಕೇಳಿಕೊಂಡು ಅವರ ಒಂದು ಮೊಬೈಲ್ ಅನ್ನು ಕೂಡ ತೆಗೆದುಕೊಂಡು ಅವರಿಗೆ ಫೋನ್ ಮುಖಾಂತರ ಆಗಲಿ ಅಥವಾ ಒಂದು ಟೆಲಿಫೋನ್ ಇನ್ನೊಂದು ಮೊಬೈಲ್ ಮುಖಾಂತರ ಆಗಲಿ ಮಾಡಿದ್ದೇ ಆಗಲಿ ಖಂಡಿತವಾಗ್ಲೂ ಕೂಡ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಆದಷ್ಟು ರೈತರು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಒಂದು ದೇಶದ ಒಂದು ಏಳಿಗೆಯನ್ನ ಮಾಡ್ಬೋದು. ಮಣ್ಣು ಚೆನ್ನಾಗಿದ್ರೆ ಜನ ಚೆನ್ನಾಗಿರ್ತಾರೆ, ಜನ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತಕ್ಕಂತ ಒಂದು ವಾಗ್ನುಡಿಯಂತೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಒಳ್ಳೆ ಜೀವನವನ್ನ ನಡೆಸಬೇಕು ಅಂತ ನಂಗಿದ್ರೆ ಈ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಬಿಟ್ಟು ಒಂದು ಉತ್ಪಾದಕತೆಯನ್ನ ಕಾಪಾಡ್ಕೊಂಡು ಬಂದ್ರು ಮಾತ್ರ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದು ಎಲ್ಲಾ ಒಂದು ಕೃಷಿ ವಿಜ್ಞಾನಿಗಳ ಅಭಿಪ್ರಾಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಳ್ಳೇದು ಡಾಕ್ಟರ್ ರವಿ ಅವರು, ಇದುವರೆಗೆ ಮಣ್ಣಿನ ಫಲವತ್ತತೆ ಅಂದ್ರೇನು, ಉತ್ಪಾದಕತೆ ಅಂದ್ರೇನು, ರೈತ ಬಾಂಧವರು ಈ ಮಣ್ಣಿನ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕಾದ್ರೆ ಏನು ಕ್ರಮಗಳನ್ನ ಮಾಡಬೇಕಾಗತ್ತೆ, ಭೂಮಿಯನ್ನ ಖರೀದಿ ಮಾಡುವಾಗ ಏನು ವಿಚಾರಗಳನ್ನ ಗಮನದಲ್ಲಿಟ್ಟು ಖರೀದಿ ಮಾಡಬೇಕು, ಜೊತೆಗೆ ಒಟ್ಟಾರೆ ಮಣ್ಣು ನಮಗೆ ಆಧಾರ, ಮಣ್ಣಿಂದ ಜೀವನ ಅಂತಕ್ಕಂಥ ವಿಚಾರ, ಜೊತೆಗೆ ರೈತರು ತಮ್ಮ ಮಣ್ಣನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳಿ, ಮಣ್ಣಿನ ಉತ್ಪಾದಕತೆಯನ್ನ ಹೆಚ್ಚಿಸಲಿಕ್ಕೆ ನೀವೇನು ಹೇಳಿದಂತ ಕೆಲವೊಂದು ಕ್ರಮಗಳನ್ನ ಮಾಡೋದ್ರ ಮುಖಾಂತರ ಒಳ್ಳೆ ಒಂದು ಉತ್ಪಾದನೆಯನ್ನ ಪಡಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ನೀಡಿದಕ್ಕೆ ರೈತರ ಪುರೋಹಿತ ತಮಗೆ ಧನ್ಯವಾದ. ಧನ್ಯವಾದಗಳು. ಮತ್ತೊಂದು ವಿಷಯ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರದವರು ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ಮಣ್ಣು ಆರೋಗ್ಯ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರ ಪ್ರತಿಯೊಬ್ಬ ರೈತರ ಜಮೀನಿನಲ್ಲಿ ಇರತಕ್ಕಂಥ ಮಣ್ಣುಗಳನ್ನ ಮಣ್ಣು ಮಾದರಿಗಳನ್ನ ಸಂಗ್ರಹಣೆಯನ್ನ ಮಾಡಿಬಿಟ್ಟು ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣು ಪರೀಕ್ಷೆಯ ಫಲಿತಾಂಶವನ್ನ ಒಂದು ಚೀಟಿಯ ರೂಪದಲ್ಲಿ, ಈಗ ರೇಷನ್ ಚೀಟಿ, ಮಣ್ಣು ಆರೋಗ್ಯ ಚೀಟಿ ಅಂತಕ್ಕಂಥ ಕೊಡ್ಬೇಕಂತದನ್ನ ನಿರ್ಣಯವನ್ನು ಮಾಡಿದೆ. ಈಗ ನಾವು ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಅಕ್ಕಿ ಗೋಧಿ ಎಷ್ಟು ಬೇಕು ಅನ್ನೋದನ್ನ ಕೊಡ್ತೇವೆ. ಆ ಒಂದು ಮಣ್ಣು ಆರೋಗ್ಯ ಚೀಟಿನಲ್ಲಿ ರೈತರ ಒಂದು ವಿಳಾಸ ಇರುತ್ತೆ, ಅವ್ರ ಸರ್ವೆ ನಂಬರ್ ಇರುತ್ತೆ, ಆಧಾರ್ ಇರುತ್ತೆ, ಆಧಾರ್ ನಂಬರ್ ಇರುತ್ತೆ. ಈ ಆಧಾರ್ ನಂಬರ್ ಅನ್ನ ನಾವು ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಆ ಒಂದು ಆಧಾರ್ ಸಂಖ್ಯೆಗೆ ಸಂಬಂಧಪಟ್ಟಿರ್ತ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಅಥವಾ ಮಣ್ಣಿನ ವಿಷಯಗಳಾಗಿರ್ಬೋದು ಅಥವಾ ಮಣ್ಣಿನ ಆರೋಗ್ಯದ ವಿಷಯಗಳಾಗಿರ್ಬೋದು ಮತ್ತೆ ಯಾವ ಯಾವ ಬೆಳೆಗಳನ್ನ ಬೆಳೀತಾನೆ ಅಂತಕ್ಕಂಥದ್ದು ಕೂಡ ಅದರಲ್ಲಿ ನಮೂನೆ ಇರುತ್ತೆ. ಆ ಬೆಳೆಗಳಿಗೆ ತಕ್ಕಂತೆ ಆ ಒಂದು ಜಮೀನದ ಒಂದು ಸೈಜ್ಗೆ ತಕ್ಕಂತೆ ಎಷ್ಟೆಷ್ಟು ಗೊಬ್ಬರಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿ ನಮೂನೆಯನ್ನ ನಮೂದಾಗಿರುತ್ತೆ. ಅದನ್ನ ತೋರಿಸಿದಾಗ ಅಲ್ಲಿ ಏನು ನಮೂನೆ ನಮೂದಿಸಿರ್ತಾರೋ ಅಷ್ಟೇ ಗೊಬ್ಬರವನ್ನು ಮಾತ್ರ ಕೊಡ್ತಾರೆ. ಈಗ ಈ ಇವಾಗ ಏನಾಗಿದೆ, ರೈತರು

ಕಡಬವ ಮಾಡಿ ಮುಳ್ಳ ಶಾವಿಗೆ ಮಾಡಿ ಚಿಕ್ಕ ಚಿಕ್ಕಾಗ ಚಂದ ಚಂದ್ರ Yeah.